ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ. ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ ಕುರಿತು ಶ್ರೀ ಸುರೇಶ್ ಎಸ್ ಮ್ಯಾಗೇರಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಅಲ್ಲಿವರೆಗೂ ಕೆಲವೊಂದು ಕೃಷಿ ಪ್ರಕಟಣೆಗಳನ್ನು ಕೇಳ್ಕೊಂಡು ಬರೋಣಂತೆ. ಕಿಸಾನ್ ಭಾಯಿಯೋ ಏವಂ ಬಹನೋ, ಆಪ್ಕೆ ಧ್ಯಾನ್ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಬ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಮ್ ದೇನಾ ಹೈ. ಯೇ ಜೋ ಖರೀಬ್ ಕಾ ಭೀ ಫಸಲ್ ಆಯಾ ಹೈ, ಉಸ್ಮೇ ಕಿಸಿ ಭೀ ಫಸಲ್ ಕೆ ಲಿಯೆ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೆ ಲಿಯೆ ಪ್ರೀಮಿಯಮ್ ದರ್ ಅಧಿಕತಮ 5% ಹೈ. ಜ್ಯಾದಾತರ್ ರಾಜ್ಯ ಸರ್ಕಾರೋ ನೇ ಖರೀಫ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲೈ 2016 ತಯ ಕಿ. ಆಪ್ ಸಭಿ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ ಕಿ ಆಪ್ ಅಪ್ನೆ ನಿಕಟತಮ ಬ್ಯಾಂಕ್, ಕೃಷಿ ಸಹಕಾರಿ ಸಮಿತಿ ಯಾ ಬೀಮಾ ಏಜೆಂಟ್ ಕೆ ಮಾಧ್ಯಮ ಸೇ ಅಪ್ನೆ ಫಸಲೋ ಕಾ ಬೀಮಾ ಅಂತಿಮ ತಿಥಿ ಕೆ ಅಂದರ್ ಅವಶ್ಯ ಕರಾಯೆ. 31 ಜುಲೈ ಅಂತಿಮ ತಿಥಿ ಹೈ, ಮೇರಿ ವಿನಂತಿ ಹೈ ಕಿ ನಿಶ್ಚಿತ ರೂಪ ಸೇ ಉಸ್ಕೆ ಪಹಲೆ ಆಪ್ ಅಪ್ನೆ ಫಸಲ್ ಕಾ ಬೀಮಾ ಜರೂರ್ ಕರಾಯೆ. ಯೇ ಆಜಾದಿ ಕೆ ಬಾದ್ ಮೇ ಸಮಜ್ತಾ ಹೂಂ ಕಿ ದೇಶ ಕೆ ಕಿಸಾನ್ ಭಾಯಿಯೋ ಕೆ ಕಲ್ಯಾಣ ಕೆ ಲಿಯೆ ಸಬ್ಸೆ ಬಡಿ ಯೋಜನಾ ಹೈ, ಇಸ್ ಯೋಜನಾ ಸೇ ವಂಚಿತ ನಾ ರಹೆ. ಆಪ್ ಅವಶ್ಯ 31 ಜುಲೈ ಕೆ ಪಹಲೆ ಅಪ್ನೆ ಫಸಲ್ ಕಾ ಬೀಮಾ ಕರಾ ಲೇ. ಕಿಸಾನ್ ಭಾಯಿಯೋ ಏವಂ ಬಹನೋ, ಮೈ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂಂ. ಆಪ್ಕೋ ಮಾಲೂಮ್ ಹೋಗಾ ಕಿ ಭಾರತ ಸರ್ಕಾರ ಕೆ ಕೃಷಿ ಮಂತ್ರಾಲಯ ನೇ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾಯೇ ಚಲಾಯಿ ಹೈ, ಜಿಸ್ಮೇ ಏಕ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಹೈ, ಜಿಸ್ಕೆ ತಹತ್ ದಲ್ಹನ್ ಉತ್ಪನ್ನ ಬಢಾನೆ ಕೆ ಲಿಯೆ ಪೂರೆ ದೇಶ ಮೇ ಇಸ್ ಮಿಷನ್ ಕೋ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಕಿಸಾನೋ ಕೋ ಸಭಿ ದಲ್ಹನಿ ಫಸಲೋ ಕೆ ಬಢಿಯಾ ಬೀಜ ಖರೀದನೆ ಪರ 25 ರೂಪಾಯಿ ಪ್ರತಿ ಕಿಲೋ ಕಿ ದರ ಸೇ ಅನುದಾನ ದಿಯಾ ಜಾ ರಹಾ ಹೈ, ಅನೇ ಬೀಜ ಕಿ ಕೀಮತ್ ಅದಿ 75 ರೂಪಾಯಿ ಪ್ರತಿ ಕಿಲೋ ಹೈ, ತೋ ಆಪ್ ಸೇ ಸಿರ್ಫ 50 ರೂಪಾಯಿ ಲಿಯೆ ಜಾಯೆಂಗೆ. ನಯಿ ತಕನೀಕ್ ಸೇ ದಾಲ್ ಕಿ ಫಸಲ್ ಉಗಾನೆ ಕೆ ಲಿಯೆ 12,500 ರೂಪಾಯಿ ಪ್ರತಿ ಹೆಕ್ಟರ್ ತಕ್ ಕಾ ಅನುದಾನ ಭೀ ಮೋದಿ ಸರ್ಕಾರ ದೇ ರಹಿ ಹೈ, ಔರ್ ಸ್ಪೇಯರ್ ಪ್ಲಾಂಟರ್ ಥ್ರೆಸರ್ ರೋಟಾವೇಟರ್ ಜೈಸೆ ಕೃಷಿ ಯಂತ್ರೋ ಕಿ ಖರೀದ ಪರ್ ಭೀ ಹಮಾರಿ ಸರ್ಕಾರ ಕಿ ಓರ್ ಸೇ 50% ಕಾ ಅನುದಾನ ದಿಯಾ ಜಾ ರಹಾ ಹೈ. ಕೀಟೋ ಫಫುಂದಿ ನಾಶಕ ದವಾಓಂ ಜಿಮ್ಸಮ್ ಆದಿ ಕೆ ಖರೀದ ಪರ್ ಭೀ ಅನುದಾನ ದಿಯಾ ಜಾ ರಹಾ ಹೈ. ಕೃಪಯಾ ಆಪ್ ಅಪ್ನೆ ಜಿಲ್ಲಾ ಕೃಷಿ ಪದಾಧಿಕಾರಿ ಸೇ ಅವಶ್ಯ ಸಂಪರ್ಕ ಕರೆ. ಧನ್ಯವಾದ. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ, ಜನ ಸಹಕಾರದ ಶಕ್ತಿಯೊಂದಿಗೆ ಮುಕ್ಕುದ ಮುಂದೆ ನಡೆಯೋಣ. ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಏಳಿಗೆಯ ಪತಾಕೆ ಏರಿಸೋಣ. ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ಬರೆಗೆ, ಹಿಮಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೇ ಏಕತೆಯೇ ಧರ್ಮವಾಯಿತು, ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ನೆಲ್ಲರೂ ಮುಂದೆ ಬಂದರು. ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूँ। आपको मालूम होगा कि मोदी सरकार ने और विशेष करके प्रधानमंत्री जी ने स्वयं पहल करके किसानों के कल्याण के लिए कई योजनाएं चलाई। आजादी के बाद सबसे बड़ी और अच्छी योजना एक चली है, प्रधानमंत्री फसल बीमा योजना। बारिश न होने, सूखा पड़ने या अन्य प्राकृतिक आपदाओं में फसलों के मारे जाने की स्थिति में किसानों को भारी नुकसान से बचाने के लिए हमने प्रधानमंत्री फसल बीमा की शुरुआत की है। इसमें फसल बीमा प्रीमियम रेट बहुत कम रखा गया है। खरीफ के लिए अधिकतम 2%, रबी के लिए 1.5%। इस योजना के तहत फसलों के नुकसान का पता लगाने के लिए नई टेक्नोलॉजी का इस्तेमाल भी किया जाएगा, जिससे नुकसान की पूरी भरपाई हो और किसानों को मुआवजा शीघ्र मिले। मेरा आपसे अनुरोध है कि आप जरूर फसल बीमा कराएं। जिला कृषि पदाधिकारी, जिला सहकारिता पदाधिकारी, कृषि बीमा एजेंटों से संपर्क करें और अपनी फसल का बीमा जरूर कराएं। धन्यवाद। Ginger, pineapple, cardamom, kiwi, turmeric, cry. So healthy vegetables, fruits and buckwheat. Enjoy organic trade of Northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूं। आपको मालूम होगा कि मोदी सरकार ने, कृषि मंत्रालय ने किसानों के कल्याण के लिए कई योजनाएं चलाई हैं। उसमें से एक है सॉयल हेल्थ कार्ड। इस योजना में पहले मिट्टी के नमूनों की जांच होती है, फिर खेत में खाद और अन्य पोषक तत्व डालने की मात्रा बताई जाती है। इससे लागत खर्च कम होता है, पैदावार बढ़ता है, मिट्टी की स्थिति भी अच्छी रहती है। सरकार देश के सभी किसानों को सॉयल हेल्थ कार्ड बांट रही है। आप भी अपने खेत का सॉयल टेस्ट कराकर अपना सॉयल हेल्थ कार्ड बनवाए, यह आपकी मिट्टी के सेहत के लिए जरूरी है। सॉयल हेल्थ कार्ड बनाने के लिए अपने जिला के कृषि पदाधिकारी या अन्य राज्य सरकार के जो कृषि अधिकारी हैं, कर्मी हैं, उनसे संपर्क करें। सॉयल टेस्ट लैब भी बगल में हो तो वहाँ संपर्क करें। धन्यवाद। अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का। उतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। माटी भी तंदुरुस्त और लोग भी। अरे अब पहली वाली बात कहाँ, पर अब तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ತಾವೀಗ ಕೇಳ್ತಾ ಇದ್ದೀರಾ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಇದೀಗ ಈ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ ಕುರಿತು ಶ್ರೀ ಸುರೇಶ್ ಎಸ್ ಮ್ಯಾಗೇರಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಸುರೇಶ್ ಮ್ಯಾಗೇರಿ ಇವರು ನಮ್ಮೊಟ್ಟಿಗಿದ್ದಾರೆ. ಯುವ ರೈತರು, ಈ ಭಾಗದಲ್ಲಿ ಬೀಜೋತ್ಪಾದನೆ ಹೆಚ್ಚು ನಡೀತಾ ಇದೆ. ಇದು ಒಂದು ರೀತಿ ಈ ಭಾಗದಲ್ಲಿ ವಾಣಿಜ್ಯ ಕೃಷಿ ಚಟುವಟಿಕೆಯಾಗಿ ಇಲ್ಲಿ ಹೆಚ್ಚು ಚಾಲನೆಗೆ ಬರ್ತಾ ಇದೆ. ಈ ಬೀಜೋತ್ಪಾದನೆಯ ಚಟುವಟಿಕೆಯಲ್ಲಿ ಇದನ್ನು ಯಾರು ಮಾಡ್ಕೊಂಡು ಹೋಗ್ತಾ ಇರ್ತಾರೋ, ತುಂಬ ತಲ್ಲಿನತೆ ಬೇಕಾಗ್ತದೆ ಮತ್ತು ಒಂದಿಷ್ಟು ವೈಜ್ಞಾನಿಕ ಮನೋಭಾವ ಇವೆಲ್ಲವೂ ಸಹಿತ ಇರಬೇಕಾಗ್ತದೆ. ಈ ಯಲಬುರ್ಗ ಆಸುಪಾಸು ಮತ್ತು ಕೊಪ್ಪಳ ಜಿಲ್ಲೆಯ ಈ ಕುಕನೂರು ತಾಲೂಕಿನ ಆಸುಪಾಸು ವಾರ್ಷಿಕ ಮಳೆಯ ಅಭಾವ ಹೆಚ್ಚಿರೋದ್ರಿಂದ, ಅಂದರೆ ಮಳೆ ಸರಿಯಾಗಿ ಆಗದೇ ಇರೋದ್ರಿಂದ, ಇದನ್ನು ಹನಿ ನೀರಾವರಿ ಪದ್ಧತಿ ಮೂಲಕ ಈ ಒಂದು ಬೀಜೋತ್ಪಾದನೆಯ ಕೃಷಿ ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಈ ಭಾಗದ ರೈತರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅಂಥ ಒಂದು ಬೀಜೋತ್ಪಾದನಾ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಯುವ ರೈತರು ನಮ್ಮೊಟ್ಟಿಗಿದ್ದಾರೆ. ಸುರೇಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸುರೇಶ್ ಅವರೇ, ಈಗ ನಿಮ್ಮ ಭೂಮಿ ಎಷ್ಟಿದೆ ಸುರೇಶ್? 8 ಎಕರೆ ಆಗುತ್ತೆ ಸರ್ ಭೂಮಿ. ಏನೇನು ಬೆಳೀತಾ ಇದ್ರಿ ನೀವೆಲ್ಲ ಮೊದಲೆಲ್ಲ? ನಾವು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸರ್ ನೀರಾವರಿ ಆಗಿಂತ ಪೂರ್ವದಲ್ಲಿ ಬೇರೆ ಬೆಳೆಯನ್ನು ಬೆಳೀತಾ ಇದ್ದೀವಿ ಸರ್. ನಾವು ಬರ್ಪಿಗೆ ಬೆಳೀತಾ ಇದ್ದೀವಿ ಸರ್. ಈಗ ನೀರಾವರಿ ಆಗಿದಾಗಿಂದ ನಾವು ಅತಿ ಹೆಚ್ಚು ಈಗ ಸೀಡ್ಸ್ಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀವಿ ಸರ್. ನೀರಾವರಿ ಆಗದೆ ಇದ್ದಿದ್ರಿಂದ ಅಂದ್ರೆ ಮಳೆ ಆಶ್ರಯಿಸಿಕೊಂಡಿದ್ದಾಗ ಏನ್ ಬೆಳೀತಿದ್ರಿ? ಮೆಕ್ಕೆಜೋಳ, ಸಜ್ಜೆ ಸರ್, ನೆಲಗಡಲೆ, ಉಳ್ಳಿ ಸರ್, ಇಂಥ ಬೆಳೆಗಳನ್ನ ನಾವು ಮುಂಚೆ ಬೆಳೀತಾ ಇದ್ದೀವಿ ಸರ್. ಈಗ ನೀರಾವರಿ ಯಾವಾಗ ಆಗಿದೆ ಅವಾಗಿಂದ ನಾವು ಅಂದ್ರೆ ಸರ್ ನೀರು ಸಣ್ಣಿದೆ, ಹೀಗಾಗಿ ನಾವು ಹನಿ ನೀರಾವರಿ ಮುಖಾಂತರ ನಾವು ನೀರಾವರಿ ಮಾಡ್ಕೊಂಡು ಹೋಗ್ತೀವಿ. ಕೊಳವೆ ಬಾವಿ ತೆಗೆಸಿದ್ರ? ಇಲ್ಲ ಸರ್, ಬೋರ್ ಹಾಕ್ಸಿದೀವಿ. ಅದೇ ಅದೇ ಕೊಳವೆ ಬೋರ್ ಹಾಕ್ಸಿದ್ರಿ? ನೀರು ಸಣ್ಣಿದೆ ಸರ್. ಎಷ್ಟು ಬಿತ್ತು ನೀರು? ನೀರು 1.5 ಇಂಚ್ ಸರ್. ಈಗ ಹರಿ ನೀರು ಮಾಡ್ಬೇಕಂದ್ರೆ ಅದು ಒಂದು 1/2 ಎಕರೆ ಆಗಲ್ಲ ಸರ್. ಈಗ ನಾವು ಹನಿ ನೀರಾವರಿ ಮಾಡೋದ್ರಿಂದ ಸರ್ ನೀರು ಕಡಿಮೆ ಇದ್ರೂ ಕೂಡ ಹನಿ ನೀರಾವರಿ ಮುಖಾಂತರ ನಾವೀಗ ಒಂದು 5 ಎಕರೆ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ಸರ್. ಈ ಹನಿ ನೀರಾವರಿಯಲ್ಲಿ ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತಿದ್ರ ಈಗ ನೀವು? ಹನಿ ನೀರಾವರಿಯಲ್ಲಿ ಸರ್ ನಾವು ಮೆಣಸು ಸರ್, ಚಿಲ್ಲಿ, ಟಮಾಟೋ, ಕಲ್ಲಂಗಡಿ, ಆಗಲ್ ಪ್ಲಾಟ್ ಸರ್, ಇನ್ನೂ ಮುಂತಾದ ಪ್ಲಾಟ್ಗಳನ್ನು ನಾವು ಈ ಹನಿ ನೀರಾವರಿ ಮುಖಾಂತರ ಬಳಸ್ತಾ ಇದ್ದೀವಿ ಸರ್. ಅಂದ್ರೆ ಇದು ಬೀಜೋತ್ಪಾದನೆಗೆ ಮಾಡ್ತಾ ಇದ್ರಿ? ಹೌದು ಸರ್, ಹೌದು ಹೌದು, ಬೀಜೋತ್ಪಾದನೆ ಸಸಿಗೆ ಮಾತ್ರ ಮಾಡ್ತಾ ಇದ್ರಿ? ಹೌದು ಸರ್. ಬೇರೆ ಬೆಳೆಗಳ ಬೆಳೆಯೋ ತರ ಅಲ್ಲ ಇದು? ಇಲ್ಲ ಇಲ್ಲ ಸರ್, ಇಲ್ಲ, ಸೀಡ್ಸ್ಗೋಸ್ಕರ ಮಾಡ್ತಾ ಇದ್ರಿ. ಈಗ ಸೀಡ್ಸ್ ಈ ಪರಿಕಲ್ಪನೆ ಇದನ್ನ ಮಾಡಿದ್ರೇನೆ ನಾವು ಚೆನ್ನಾಗಿ ಲಾಭದಾಯಕ ಆಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಯಾವಾಗ ಒಂದು ಗಮನಕ್ಕೆ ಬಂತು? ಅಂದ್ರೆ ಸರ್ ನೀರು ಕಡಿಮೆ ಇದೆ, ಈಗ ನಾವು 1 ಎಕರೆ ಮೆಕ್ಕೆಜೋಳ ಹಾಕಿದ್ರೆ ಅದರಿಂದ ನಮ್ಗೆ ಆದಾಯ ಎಷ್ಟು ಬರ್ತಾರೆ? ಈಗ 1-8 ಸಾವಿರ ಖರ್ಚು ಮಾಡಿದ್ರೆ, 8 ಸಾವಿರ ಖರ್ಚು ಮಾಡಿದ್ರೆ ಒಂದು 5-10 ಸಾವಿರ ಉಳಿಬೋದು ಸರ್ ನಮ್ಗೆ ಆಯ್ದನ್ ಮಾಡೋದ್ರಿಂದ ಸರ್. ನೀರನ್ನ ಕಡಿಮೆ ಮುಂದೆ ನೀರನ್ನ ಸಡೆದಾಗ ಸರ್ ನಾವು ವರ್ಪಿಕ್ ಆಗೋದ್ರಿಂದ, ಹೀಗಾಗಿ ಇದನ್ನ ನಾವು 10 ಗುಂಟೆ ಹೊಲದಲ್ಲಿ ಒಂದು ಪ್ಲಾಟ್ ಮಾಡ್ತಾರೆ. ಅದರಿಂದ ಕಡಿಮೆ ನೀರು, ಕಡಿಮೆ ಶ್ರಮ, ಹೆಚ್ಚು ಆದಾಯ ಗಳಿಸಕ್ಕೆ ಸಾಧ್ಯ ಆಗುತ್ತೆ ಸರ್. ಹೇಗೆ ಈ ಭಾಗದ ಜನರಿಗೆ ಸರ್, ಸುತ್ತಮುತ್ತ ಹಳ್ಳಿಗೆ ಒಂದು ನಮ್ಮೂರು ಒಂದು ರೀತಿ ಕಾರ್ಖಾನೆ ಇದ್ದಂಗೆ ಸರ್. ಯಾವ ರೀತಿ ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ನಮ್ಮೂರು ಆಶ್ರಯ ತಾಣ ಇದೆ. ಯಾಕಂದ್ರೆ ಸರ್ ಅನೇಕ ಗ್ರಾಮಗಳಲ್ಲಿ ಇವತ್ತು ಮಳೆ ಇರೋದಿಲ್ಲ, ಉದ್ಯೋಗನೂ ಕಡಿಮೆ ಇರ್ತಾರೆ. ನಮ್ಮ ಭಾಗದಲ್ಲಿ ಇವತ್ತು ಒಂದು ಪ್ಲಾಟ್ನಲ್ಲಿ ಸುಮಾರು 20-30 ಜನ ಲೇಬರ್ಸ್ ಇರ್ತಾರೆ ಸರ್. ಉದ್ಯೋಗ ಕೊಡುವಂತ ಒಂದು ಕಾರ್ಖಾನೆ ಆಗಿದೆ ಸರ್ ನಮ್ಮೂರು. ಬೀಜೋತ್ಪಾದನೆ ಚಟುವಟಿಕೆಗಳು ಉದ್ಯೋಗ ನೀಡ್ತಾ ಇದಾವೆ ಈ ಭಾಗದ? ಹೌದೌದು ಸರ್, ಹೌದು. ಕೃಷಿ ಕೂಲಿ ಕಾರ್ಮಿಕ ಸುತ್ತಮುತ್ತ ಒಂದು 10-15 ಗ್ರಾಮಗಳಿಗೆ ನಮ್ಮೂರು ಇವತ್ತು ಉದ್ಯೋಗ ನೀಡುವಂತ ಒಂದು ಗ್ರಾಮ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ ಪ್ರಕಾರ ಎಷ್ಟು ಎಕರೆಯಲ್ಲಿ ಈ ಬೀಜೋತ್ಪಾದನಾ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಸುತ್ತಮುತ್ತ? ಸುತ್ತಮುತ್ತ ಅಂದ್ರೆ ಸರ್ ಒಂದು 100-700 ಎಕರೆ ನಡೀತಾ ಇದೆ ಸರ್. ಅಂದ್ರೆ ಈಗ ನೀವು ಈ ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡ್ಕೊಂಡಿದಿರಲ್ಲ, ಎಷ್ಟು ವರ್ಷಗಳಿಂದ ನೀವು ತೊಡ್ಕೊಂಡ್ರಿ? ಸುಮಾರು ಒಂದು 10 ವರ್ಷದಿಂದ ಅಂದ್ರೆ ಎಜುಕೇಶನ್ ಸ್ಟಾಪ್ ಆದಾಗಲಿಂದ ಸರ್ ನಾ ಈ ಒಂದು ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದ್ದೀನಿ ಸರ್. ಏನ್ ಎಜುಕೇಶನ್ ಮಾಡಿದ್ರಿ? ನಮ್ದು ಎಜುಕೇಶನ್ ಡಿಎಡ್ ವಿತ್ ಡಿಗ್ರಿ ಸರ್. ಓಹೋ, ಪದವೀಧರರು ಇದ್ರಿ? ಮತ್ತೆ ಡಿಎಡ್ ಸಹಿತ ಮಾಡಿದ್ರಿ? ಶಿಕ್ಷಕ ತರಬೇತಿ ಕೋರ್ಸ್ ಅನ್ನು ಸಹಿತ ಮುಗಿಸಿದ್ರಿ? ಹೌದು ಸರ್. ಅದಾದ್ಮೇಲೆ ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರ ಅಥವಾ ಇದೇ ವಾಸಿ ಅಂತ ಬಂದ್ರ? ಇಲ್ಲ ಸರ್, ನನಗೆ ಉದ್ಯೋಗಕ್ಕಿಂತ ಅತಿ ಹೆಚ್ಚು ತೃಪ್ತಿ ನೀಡುವಂತದ್ದು ಅಂದ್ರೆ ನನ್ನ ಕೃಷಿ ಸರ್. ಕೃಷಿಯನ್ನು ನಾನು ಹೀಗಾಗಿ ನಾನು ಹೆಚ್ಚು ಯಾವುದೇ ರೀತಿಯ ಒತ್ತಡ ಇಲ್ಲ ಸರ್, ಹೀಗಾಗಿ ನಾನು ಕೃಷಿಯನ್ನು ಹೆಚ್ಚು ಅವಲಂಬಿಸಿದ್ದೇನೆ. ಈಗ ಸಾಮಾನ್ಯವಾಗಿ ಕೃಷಿ ಮಾಡೋದೇನಿದೆ ಅಂದ್ರೆ ವಾರ್ಷಿಕ ಬೆಳೆಗಳು, 6 ತಿಂಗಳ ಬೆಳೆಗಳು, ಈ ತರ ಬೆಳೆಗಳನ್ನ ಬೆಳೆಯೋದು ಬೇರೆ. ಆದ್ರೆ ಇದು ಪರ್ಟಿಕ್ಯುಲರ್ ಆಗಿ ಬೀಜೋತ್ಪಾದನೆ ಮಾಡುವಂತ ಚಟುವಟಿಕೆಯಲ್ಲಿ ನೀವು ತೊಡ್ಕೊಂಡಿದ್ರಿ? ಹೌದು ಸರ್. ಇದಕ್ಕೆ ತಂದೆ ಆಗಿರ್ತಕ್ಕಂತ ವಿಧಾನಗಳಿರ್ತವೆ. ಹೌದೌದು ಸರ್. ಏನೇನು ವಿಧಾನಗಳನ್ನ ಅನುಸರಿಸ್ತಾ ಇದ್ರಿ? ನಿಮ್ಮ ಪ್ಲಾಂಟ್ ಅನ್ನ ಹೇಗೆ ರೆಡಿ ಮಾಡ್ಕೊಳ್ತೀರಿ? ನಾವು ಸರ ಕಂಬ್ಲಿಂದ ಅಗಿತಿರ್ತೀವಿ ಸರ್ ಸ್ಟಾರ್ಟಿಂಗ್. ಕಂಬ್ಲಿಂದ ಆಗಿ ಸರ್ ನಾವು ಫಸ್ಟ್ ನಾವು ಭೂಮಿಯನ್ನ ಅದ ಮಾಡ್ತೀವಿ ಸರ್, ಗೊಬ್ಬರ ಹಾಕ್ತೀವಿ ಸರ್, ಸಗಣಿ ಗೊಬ್ಬರ. ಒಂದು 10 ಗುಂಟೆ ಹೊಲಕ್ಕೆ ನಾವು ಒಂದು 2-3 ಟ್ರಿಪ್ ಸಗಣಿ ಗೊಬ್ಬರ ಹಾಕ್ತೀವಿ ಸರ್ ಸ್ಟಾರ್ಟಿಂಗ್. ಹಾಕಿ 2-3 ಸತಿ ಉಳುಮೆ ಮಾಡ್ತೀವಿ ಸರ್ ಭೂಮಿ. ಉಳುಮೆ ಮಾಡಿದ ಭೂಮಿ ಒಂದು ಮೆಕ್ಕಲು ಮಣ್ಣು ತರ ಆಗ್ಬೇಕು ಸರ್ ನಮ್ಗೆ ಸ್ಟಾರ್ಟಿಂಗ್. ಎಂಡೆ ಗಿಂಡೆ ಎಲ್ಲ ಸಣ್ಣಾಗಿ ಒಂದು ಮೆಕ್ಕಲು ಪುಡಿ ತರ ಮಣ್ಣು ಆಗುತ್ತೆ ಸರ್. ಆದಾಗ ಅದನ್ನ ಮತ್ತೆ ನಾವು ಬೋದಿ ಏರ್ಸಿ ಸರ್ ಸೀಟ್ ಹಾಕಿ ಡ್ರಿಪ್ ಹಾಕಿ ಸರ್ ಅದನ್ನ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಸರ್. ಆಮೇಲೆ ಮತ್ತೆ ಅದ್ರ ಮ್ಯಾಗ ಪಾಲಿ ಮೆಸ್ ಅಂತ ಸಿಗುತ್ತೆ ಸರ್. ಆ ಮೆಸ್ ಕೂಡ ನಾವು ಹಾಕಿಂದ ನಾವು ಪಾಲಿಮರ್ ಮೆಸ್ ಪಾಲಿಮರ್ ಮೆಸ್ ಅದನ್ನ ಹಾಕ್ಯಂತ ನಾವು ರೆಡಿ ಮಾಡ್ತೀವಿ ಸರ್. ಎಲ್ಲ ಸ್ಟಾರ್ಟಿಂಗ್ ಪಾಲಿಮರ್ ಮೆಸ್ ಅಗತ್ಯ ಇದೆಯಾ? ಅಗತ್ಯ ಇದೆ ಸರ್. ಏನಕ್ಕೆ ಅದು? ಅದರಿಂದ ಸರ್ ಅತಿ ಹೆಚ್ಚು ಅಂದ್ರೆ ಈ ಸೂರ್ಯನಿಂದ ಬೀಳುವಂತ ಕಿರಣಗಳನ್ನು ತಡೆಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಸರ್ ಅದ ಕಿರಣಗಳನ್ನ ಹಿಡಿದಿಟ್ಕೊಂಡು ಬಿಡ್ತಾರೆ. ಹೀಗಾಗಿ ಅದರಿಂದ ಒಳಗಿರುವಂತ ಅನೇಕ ರೋಗ ರುಜಿನಗಳನ್ನು ಕೂಡ ಅದು ತಡೆದಿಟ್ಕೊಳ್ಳುತ್ತೆ ಸರ್. ಹಾಗಾಗಿ ಈ ಒಂದು ಇದಕ್ಕ ಏನಪ್ಪಾ ಯೋಗ್ಯವಾದಂತ ಸರ್ ಪಾಲಿಮರ್. ಈ ಬೆಳೆಗಳಿಗೆ ಗಾಳಿ ಮೂಲಕ ಹರಡುವಂತ ರೋಗಗಳು ಅಥವಾ ವೈರಾಣು ವೈರಸ್ ಇರ್ಬೋದು ಏನೇ ಇರ್ಬೋದು ಅವುಗಳನ್ನ ತಡೆಯುತ್ತೆ. ಹಾಗಾಗಿ ಇದು ಅನಿವಾರ್ಯ ಅನಿವಾರ್ಯ ಸರ್. ಇದಾದ ನಂತರದಲ್ಲಿ ಏನೇನ್ ಮಾಡ್ತೀರಿ ನೀವು? ಇನ್ನು ಹೆಚ್ಚಿನ ಒಂದು ಇಳುವರಿಗೆ ಸರ್ ಆ ಒಂದು ಪಾಲಿಮೆಸ್ ಅವಶ್ಯ ಇದೆ ಸರ್. ನಮ್ಗೆ ಈ ಸರ್ಕಾರದಿಂದ ಒಂದು ಸಬ್ಸಿಡಿ ದರದಲ್ಲಿ ನಮ್ಗೆ ಸಿಗುತ್ತೆ ಸರ್. ಅದು ಓಹೋ, ಈಗ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ನಿಮ್ಗೆ ಅದು? ಅದು ಸ್ಟಾರ್ಟಿಂಗ್ ಎಲ್ಲ ಫ್ರೀ ಇತ್ತು ಸರ್. ಇತ್ತೀಚಿನ 50% ನಾವು ಕಟ್ಬೇಕು ಸರ್. 1,00,000 ರೂಪಾಯಿ ಆಯ್ತಂದ್ರೆ 50,000 ನಾವು ಕಟ್ಬೇಕು ಸರ್. ಓಹೋ, ಸೊ ಈಗ ನೀವು ಎಷ್ಟು ವಿಸ್ತೀರ್ಣದಲ್ಲಿ ಮಾಡ್ಕೊಂಡಿದ್ರ ಪಾಲಿಮರ್ ಇದು? ನಾವು ಮಾಡ್ಕೊಂಡಿಲ್ಲ ಸರ್. ನಮ್ಮ ಈಗಾಗಿ ಮೊದಲ ಮ್ಯಾಚ್ ಇದ್ದು ಸರ್, ಒಂದು 3-4 ಬೇರೆ ರೈತರು ಮಾಡ್ಕೊಂಡಿದ್ದಾರೆ ಸರ್ ನಮ್ಮೂರಲ್ಲಿ. ಈಗ ನೀವು ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ಯಾವ್ಯಾವ ಬೀಜೋತ್ಪಾದನೆಗಳನ್ನು ಮಾಡ್ತಾ ಇದ್ರಿ? ಈಗ ಸದ್ಯ ಚಿಲ್ಲಿ ಇದೆ ಸರ್, ಮೆಣಸಿನಕಾಯಿ ಇದು, ಹತ್ತಿಪಾಟ್ ಇದೆ ಸರ್, ಅದು ಬೀಜೋತ್ಪಾದನೆ ಸರ್. ಹತ್ತಿಪಾಟ್ ಮತ್ತೆ ಆಗಲ್ಪಾಟ್ ಇದೆ ಸರ್. ಈಗ ಸದ್ಯ ರೀಸೆಂಟ್ ಆಗಿ ಕಲ್ಲಂಗಡಿ ಬೀಜ ಆಲ್ರೆಡಿ ನಾವು ಕೊಯ್ಯಿ ಕೊಟ್ಟಿದ್ದೇವೆ ಸರ್. ಎಷ್ಟೆಷ್ಟು ಎಕರೆ ಇದೆಲ್ಲ ಚಿಲ್ಲಿ? ಚಿಲ್ಲಿ ಸರ್ 10 ಗುಂಟೆ ಸರ್, ಆಗಲ್ಪಾಟ್ 10 ಗುಂಟೆ ಸರ್, 10 ಗುಂಟೆ, ಹತ್ತಿ ಪ್ಲಾಟ್ 1 ಎಕರೆ ಸರ್. ಹತ್ತು ಗುಂಟೆ ಇದು ಒಂದು ಒಂದ್ ಎಕರೆ ಪ್ಲಾಟ್ ಅಷ್ಟೊಂದು. ಯಾಕೆ ಅದಕ್ಕೆ ಅಷ್ಟೊಂದು ಕೊಟ್ಟಿದ್ರೆ? ಇಲ್ಲ ಅದಕ್ಕೆ ಜಾಸ್ತಿ ಬೇಕಾ ಸರ್. ಅದಕ್ಕೆ ಜಾಸ್ತಿ ಬೇಕಾಗ್ತದೆ ಬೇಕಾ ಸರ್ ಹಬ್ಬದ ಅದು? ಹ್ಞೂ, ಇದಕ್ಕೆಲ್ಲ ಈಗ 10 ಗುಂಟೆ ಇದು 10 ಗುಂಟೆದ್ರಾಗ ನಾವು 1,00,000 ಪಿಕ್ ತೆಗಿಬೋದು ಸರ್. ಇದ್ರಾಗ ಚಿಲ್ಲಿ ಆತ, ಅಗಲ್ಪಾಟ್ ಆಯ್ತು ಸರ್, ಟಮಾಟೋ ಆತು. ಈ ಬೀಜೋತ್ಪಾದನೆ ನಿಸರ್ಗದಲ್ಲಿ ಸಹಜವಾಗಿ ಆಗೋದು ಬೇರೆ ಹೌದಲ್ವಾ? ನಿಸರ್ಗದಲ್ಲಿ ಪರಾಗಸ್ಪರ್ಶ ಆಗ್ತಿರ್ತದೆ, ಬೇರೆ ಬೇರೆ ಗಿಡ ಮರಗಳು, ಇಡೀ ಪ್ರಕೃತಿ ಪರಾಗಸ್ಪರ್ಶದಿಂದನೇ ಬೆಳೀತಾ ಹೋಗ್ತದೆ ಗಿಡ ಮರಗಳಲ್ಲಿ. ಸೊ ಆ ಕ್ರಿಯೆ ಇಲ್ಲಿ ಆಗ್ಬೇಕು, ಅದನ್ನ ಇದು ಮನುಷ್ಯರು ಕೃತಕವಾಗಿ ಕೈ ಸ್ಪರ್ಶದಿಂದ. ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ ಇದಕ್ಕೆ? ರಾಸಾಯನಿಕ ಬಳಸ್ತಾರೆ ಸರ್. ಏನು ಬಳಕೆ ಮಾಡ್ತಾರೆ ಅಂದ್ರೆ ಸರ್, ಈಗ ಟೈಮ್ ಟು ಟೈಮ್ ಔಷಧಿ ಸಿಂಪಡಣೆ ಮಾಡ್ತಾರೆ. ಅದಕ್ಕೆ ನಾವು ಯಾರ ರೋಗ ಬಂದ ತಕ್ಷಣ ಯಾವ ಔಷಧಿ ಹೊಡಿಬೇಕು, ಈ ಪ್ರತಿಯೊಂದು ಸಮಸ್ಯೆ ಅಂದ್ಮೇಲೆ ಅದಕ್ಕೆ ಪರಿಹಾರ ಇರ್ತಾರ ಸರ್. ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ಔಷಧಿ ಇದೆ ಸರ್. ಅದು ಒಂದು ರೋಗಕ್ಕೆ ಮಾತ್ರ ಔಷಧಿ ಸಿಕ್ಕಿದೆ ಸರ್. ಅದು ರೋಗ ಯಾವ್ದು ಅಂತ ಸರ್, ಇದು ವೈಟ್ ಟ್ರಿಪ್ಸ್ ಅಂತ ಬರ್ತಾರೆ, ಬಿಳೆ ಮುಟ್ರಿ ಅಂತಂದು. ಕೊರೋನಾಕ್ಕಿಂತ ಭಯಂಕರ ಇರೋದು. ಅದು ಬಂದ್ರೆ ಯಾವುದೇ ರೀತಿ ಪೀಕ್ ಸರ್ವನಾಶ ಸರ್. ಆ ರೋಗಕ್ಕೆ ಇವತ್ತು ಔಷಧಿ ಸಿಕ್ಕಿದೆ ಸರ್. ಅದು ಎಷ್ಟೋ ರೈತರು ಹಿಂದೆ ಲಾಸ್ ಆಗಿದೆ ಸರ್ ಆ ರೋಗದಿಂದ ತುತ್ತಾಗಿ. ಆ ಬೆಳೆ ಕೂಡ ಹೆಗಲಾಗಿಲ್ಲ ಸರ್. ಈಗ ಪರಿಸರದಲ್ಲಿ ಈ ಪತಂಗಗಳು ಮತ್ತೆ ಜೇನು ನೊಣಗಳು ಇವೆ, ಇದು ಹೆಣ್ಣು ಮರ ಗಂಡು ಮರ ಗೊತ್ತಿದ್ದೋ ಗೊತ್ತಿಲ್ಲದೋ ಅವು ಒಂದ್ರಿಂದ ಒಂದು ಸಂಚರಿಸಿ ಪರಾಗಸ್ಪರ್ಶ ನಡೀತದೆ. ಇಲ್ಲಿ ಆ ಕ್ರಿಯೆ ಆಗ್ಬೇಕಲ್ವಾ, ಇದನ್ನ ಹೇಗ್ ಮೇಂಟೈನ್ ಮಾಡ್ತೀರಿ ಅಂದ್ರೆ? ಒಂದು 15 ಸಾಲು ಹೆಣ್ಣುಗಿಡ, ಒಂದು 10 ಸಾಲು ಗಂಡು ಗಿಡ ಸರ್. ಅದನ್ನ ಮಗ್ಗಿ ಅರಿತು ಗಂಡು ಸರ್, ಗಂಡು ಮಗ್ಗಿ ಅರಿದು ಅದನ್ನ ಸೋಸಿ ಬೀಜ ಕೊಡುವಾಗ ಆ ಮಗಿ ಸಸಿಯನ್ನೇ, ಇದು ಹೆಣ್ಣು ಸಸಿ ಗಂಡು ಸಸಿ, ಮೇಲೆ ಫಿಮೇಲ್ ಅಂತ ಕೊಡ್ತಾ ಇದ್ದಾರೆ ಸರ್. ಅವರೇ ಕೊಡ್ತಾರೆ? ಅವರೇ ಕೊಡ್ತಾರೆ, ಕಂಪನಿ ಅವರು ಕೊಡ್ತಾರೆ ಸರ್. ಅದನ್ನ ಬೇರೆ ಕೊಡ್ತಾರೆ, ಅಗಿ ಕೊಡ್ತಾರೆ, ಅಗಿ ಕೊಡ್ತಾರೆ ಸರ್. ಅವರು ಅಗಿ ಕೊಡ್ತಾರೆ, ಅವ್ರ ಕಂಪನಿಯಲ್ಲಿ ಅವರ ಬೆಳೆಸಿರೋದು ಸರ್. ಅದನ್ನ ನಮ್ಗ ಒಂದು ತಿಂಗಳಾದ್ಮೇಲೆ ಅಗಿ ಕೊಡ್ತಾರೆ ಸರ್. ನಾವಿಲ್ಲಿ ನಾಟಿ ಮಾಡಬೇಕು ಸರ್. ನಾಟಿ ಮಾಡಾದ್ಮೇಲೆ ಅದು ಸುಮಾರು 1.5-3 ತಿಂಗಳು ನಾವು ಬೆಳೆಸ್ಬೇಕು ಸರ್ ಹೊಲದಲ್ಲಿ. ಬೆಳೆಸಿ ಆದ್ಮೇಲೆ ಅದು ನಾವು ಗಂಡು ಮಗ್ಗಿ ಹರ್ಕೊಂಡು ಸೋಸಿ ಸರ್, ಅದನ್ನ ರಾತ್ರಿ ಲೈಟ್ಗೆ ಹಾಕಿ ಅದು ಪೌಡರ್ ಬರ್ತಾರ. ಅವಾಗ ಅದನ್ನ ಪೌಡರ್ ಒಂದು ಇದ್ರಾಗ ವಾಟದ ಹಾಕಿಂದು ಕಟ್ಟದು ಸರ್. ಮುಂಜಾನೆ ಪೌಡರ್ ಬರುತ್ತೆ ಸರ್, ಅದು ಒಂದ್ರಾಗ ಹಾಕಿ ಅಂದು ಮುಂಜಾನೆ ರಿಂಗ್ ಇರ್ತಂತ ರಿಂಗ್ ಇರ್ತದ ಸರ್. ಆ ರಿಂಗ್ ತಗೊಂಡು ಲೇಬರ್ ಎಂಡ್ಗೆ ಅದ ಮಗ್ಗಿ ಇರ್ತಾರ ಸರ್, ಅದನ್ನ ಮಗ್ಗಿ ಸುಲ್ದು ಒಳಗೆ ಒಂದು ಸ್ಟಿಗ್ಮಾ ಅಂತಿರ್ತಾರೆ. ಆ ಸ್ಟಿಗ್ಮಾಕ್ ಅದನ್ನ ಸ್ಪರ್ಶ ಮಾಡಬೇಕು ಸರ್ ನಾವು. ಅಂದಾಗ ಅದು ಕ್ರಾಸಿಂಗ್ ಆಗುತ್ತೆ ಸರ್. ಒಂದ್ ವೇಳೆ ಮಳೆ ಬಂತಂದ್ರೆ ಅದು ಉದ್ರಿ ಡ್ರಾಪ್ ಆಗ್ಬಿಡುತ್ತೆ ಸರ್. ಅದು ಓಹೋ, ಮಳೆಯಿಂದ ಕೂಡ ರಕ್ಷಣೆ ಮಾಡಬೇಕು ಸರ್ ನಾವು ಅದನ್ನು. ಇದು ತುಂಬಾ ಸೂಕ್ಷ್ಮ ಕೆಲಸ ಇದೆ, ಅಗ್ದಿ ಕಣ್ಣು ಉಳಿಯಂಗಿಲ್ಲ ಸರ್. ಅಷ್ಟು ಸೂಕ್ಷ್ಮವಾಗಿ ನಾವು ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಸರ್. ಅದನ್ನ ಈ ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ ಹೊಲದಲ್ಲಿ? ಎಲ್ಲ ಹೆಣ್ಮಕ್ಳು ಸರ್, ಎಲ್ಲ ಕೆಲಸಗಾರರು ಹೆಣ್ಮಕ್ಳು. ಅವ್ರಿಗೆಲ್ಲ ಇದು ತರಬೇತಿ ಕೊಡ್ತೀರೋ ಅಥವಾ ಅವ್ರಿಗೆ ತರಬೇತಿ ತಗೊಂಡಿರೋರು ಕರ್ಕೊಂಡ್ ಇಲ್ಲ ಸರ್? ಅದು ಕಲಿಬೋದು ಸರ್, ಅಸಾಧ್ಯವಾದ ಮನುಷ್ಯನಿಗೆ ಯಾವುದೇ ಇಲ್ಲ ಸರ್. ಹಿಂಗಾಗಿ ಒಬ್ಬರಿಂದ ಒಬ್ರು ನೋಡ್ತಾರೆ ಸರ್ ಫಸ್ಟ್, ಒಂದು ಮಗ್ಗಿ ಮತ್ತೆ ಒಂದ್ ಮಗ್ಗಿ, ಒಂದ್ 4-5 ಮಗ್ಗಿ ತೋರಿಸ್ತೇವೆ, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು ಸರ್. ಅದು ಎಲ್ಲರೂ ಹುಟ್ಟಂಗೆ ಎಲ್ಲ ಕಲ್ತು ಬಂದಿರೋದು ಸರ್. ತರಬೇತಿಯಿಂದ ದಿನನಿತ್ಯ ಬಂದಾಗ ಒಂದು ದಿನ ಬರಲ್ಲ, ಮತ್ತೊಂದು ದಿನ ಬರಲ್ಲ, ಒಂದು 4-5 ದಿನ ಕಲ್ತು ಬಿಡ್ತಾರೆ ಸರ್. ಕಲ್ತಾಗ ಅವರು ಕೂಡ ಪರ್ಫೆಕ್ಟ್ ಆಗಿಬಿಡ್ತಾರೆ ಸರ್. ಇದೆಲ್ಲ ಈಗ ಒಂದು 10 ಗುಂಟೆಯಲ್ಲಿ ಇದನ್ನೆಲ್ಲ ಮಾಡ್ತೀವಿ, ಎಷ್ಟು ದಿನ ಟೈಮ್ ಹಿಡಿತೈತೆ ಇದೆಲ್ಲ? ಇದು ಪ್ರೊಸೆಸ್ ಕ್ರಾಸಿಂಗ್ ಮುಗಿಯ ಸರ್. ಅದು ಅವರು ಕಂಪನಿ ಅವ್ರು 21 ದಿನ ಅಂತ ಹೇಳ್ತಾರೆ ಸರ್. ನಾವು ಇದು ಮಳೆ ಬಂದಾಗ ಬಳಿ ಬಂದಾಗ ಡ್ರಾಪ್ ಆಗುತ್ತೆ ಸರ್. ಹಂಗಾಗಿ ನಾವು 1 ತಿಂಗಳಲ್ಲೇ ಮಾಡ್ತಾರೆ. ಒಂದು ತಿಂಗಳಲ್ಲಿ ಅಂದ್ರೆ ಒಂದು ಎಂತ ಇವತ್ತು ಕಮ್ಮಿ ಅಂದ್ರೆ ಸರ್ ಒಂದು 15-20 ಅಥವಾ 30 ಜನ ಮಟ್ಟ ಲೇಬರ್ ಬೇಕು ಸರ್ 10 ಗುಂಟೆಯಲ್ಲಿ. ಓಹೋ, ಸುಮಾರು ಅಂದ್ರೆ ಸರ್ ಖರ್ಚು 1,00,000 ಮಡಿಗೆ ಖರ್ಚು ಬರ್ತಾರೆ. ಇನ್ನೊಂದ್ ಸರ, ಯಾವಾಗ್ಲೂ ನಾವು ಸಸಿಯಿಂದ ಸಸಿಗೆ ಅಂತರ ಇರ್ಬೇಕು ಸರ್. ಹಿಂದೆ ನಾವು 400 ಹೆಚ್ಚು ಸರ್, ಅದ್ರಾಗ ಈಗ 300 ಹೆಚ್ಚಿಸ್ತಾರೆ. 300 ಆದಾಯನು ಅಷ್ಟೇ ಸರ್, 400 ಸಸಿ ಹೆಚ್ಚಾಗ ಅಷ್ಟೇ ಆದಾಯ ಸರ್. ಹಾ ಸರ್, ಕಡಿಮೆ ಹಚ್ಚಿದಾಗ ಸರ ಲೇಬರ್ ಒಂದೊಳ್ಳೆ ಸಿಗಲ್ಲ ಅಂದ್ರೂ ಕೂಡ ಅದು ಮೇಂಟೈನ್ ಆಗುತ್ತೆ ಸರ್. ಕಮ್ಮಿ ಹೆಚ್ಚಿದ್ರೆ ಗಿಡದಿಂದ ಗಿಡಕ್ಕೆ ಅಂತರ ಹೆಚ್ಚದಾದಾಗ ಗಿಡಕ್ಕೆ ಏನ್ ಬೇಕು, ಲವಣಾಂಶಗಳು ಏನ್ ಬೇಕು ಸರ್, ಖನಿಜಾಂಶಗಳು ಏನ್ ಬೇಕು, ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡು ಆ ಗಿಡ ಒಳ್ಳೆ ಒಂದು ಇದಾಗಿ ಬೆಳೆದ ಸರ್ ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ ಸರ್ ಅದು ಅತಿ ಹೆಚ್ಚು ಗಿಡದ ಮಗಳ ಗಿಡದ ಹಚ್ಚಿ ಸರ್ ಇಳುವರಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಅಂತರವನ್ನು ಕಾಪಾಡಬಹುದು ಸರ್ ಕಡಿಮೆ ಸಸಿಗಳನ್ನು ಹಚ್ಚಿದ್ರೆ ಖರ್ಚು ಕಡಿಮೆ ಆಮೇಲೆ ಕ್ರಾಸಿಂಗ್ ಮಾಡಿಸುವಂತ ನೀವೇನ್ ಹೇಳ್ತೀರಿ ಒಟ್ಟು ಅಂತರಗಳನ್ನ ಜಾಸ್ತಿ ಗಿಡದಿಂದ ಗಿಡಕ್ಕೆ ಅಂತರಗಳು ಇದನ್ನ ಎಲ್ಲರೂ ಅನುಸರಿಸ್ತಾರ ಅಥವಾ ಹೇಗೆ ಇಲ್ಲ ಇಲ್ಲ ಸರ್ ಕೆಲವೊಂದು ಇದು ವೈಟ್ ಟ್ರಿಪ್ಸ್ ಅಂತ ಹೇಳಿದ್ ಸರ್ ಈ ರೋಗ ಈ ರೋಗ ಬಂದಾಗ ಇದಿಷ್ಟು ಗಿಡ ಹೋಗ್ಬಿಡ್ತಾವಲ್ಲಪ್ಪ ಅನ್ನೋದಕ್ಕೆ ರೈತರಿಂದ ಎಷ್ಟು ಹಚ್ಕೊಂತಾರೆ ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ನಾವೇ ಹೋದ ವರ್ಷ 300 ಗಿಡ ಹಚ್ಚಿದ್ ಸರ್ 300 ಗಿಡಕ್ಕೆ 50 kg ಬೀಜ ಕೊಟ್ಟಿವಿ ಸರ್ ನಾವು 5,000 ರೂಪಾಯಿ ರೇಟ್ ಸರ್ 5x25 ಎರಡುವರೆ ಹಿಂಗೆಲ್ಲ ಆದಾಯ ತೆಗಿಬಹುದು ಸರ್ ಕಡಿಮೆ ಆದಷ್ಟು ಕಡಿಮೆ ಹೆಚ್ಚಿ ಹೆಚ್ಚಿನ ಒಂದು ಇಳುವರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವರ ಸರ್ ಮರ್ಷಮ್ಮ ಪಚ್ಚಗಡಿ ಹತ್ತಿ ಪ್ಲಾಟ್ನಲ್ಲಿ ಅತಿ ಹೆಚ್ಚು ಇಳುವರಿ ಕೊಡುವಂತ ನಮ್ಮ ಗ್ರಾಮದ ರೈತರು ಸರ್ ಯಾವಾಗಲೂ ಸರ್ ಡಿಸ್ಟೆನ್ಸ್ ಇವರು ಒಂದ್ ಗಿಡದಿಂದ ಗಿಡಕ್ಕೆ 3.5 ಫುಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಸರ್ ಇವರು 2 ಮೈ ಅರಗಕ್ಕೆ ಬರಬೇಕು ಸರ್ ಅದು ಅಂತಾಗ ಮಾತ್ರ ಈಗ ಒಂದ್ರ ಮಗಳು ಒಂದು ಹಚ್ಚಿದಾರ ಉದಾಹರಣೆ ಅದಾವ ಸರ್ ಅವ್ರು ಇವರಷ್ಟು ಕೊಟ್ಟಿಲ್ರಿ ಬೀಜ ಇವರು 4 ಫುಟ್ಗೆ ಒಂದು ಬೀಜ ಹೆಚ್ಚಿ ಅತಿ ಹೆಚ್ಚು ಇಳುವರಿ ಕೊಟ್ಟರು ಅನೇಕ ಉದಾಹರಣೆಗಳು ಇವರು ಇದೆ ಸರ್ ನಮ್ಮೂರಲ್ಲಿ. ಸೊ ಈ ಪ್ರೋಸೆಸ್ ಆದ್ಮೇಲೆ ಮುಂದೆ ಈಗ ಕ್ರಾಸಿಂಗ್ ಎಲ್ಲ ಆಗುತ್ತೆ ಪರಾಗಸ್ಪರ್ಶದ ಕೆಲಸ ಎಲ್ಲ ಆಗ್ತದೆ ಅಂತ ಇಟ್ಕೊಳ್ಳಿ ಆಮೇಲೆ ಆ ಗಿಡಗಳ ಬೆಳವಣಿಗೆಗೆ ಅಥವಾ ನಂತರ ಅದು ಫಸಲು ಬಿಡೋ ಟೈಮಲ್ಲಿ ಏನಾದ್ರೂ ಸಮಸ್ಯೆಗಳು ರೋಗ ರುಜಿನಗಳು ಬರ್ತವೆ ಸಮಸ್ಯೆಗಳು ಬರ್ತವೆ ಕ್ರಾಸಿಂಗ್ ಮುಗಿದ ತಕ್ಷಣ ಸರ್ ಮ್ಯಾಗ ಚಿಗುರು ಬರ್ತಾರೆ ಆ ಚಿಗುರು ತೂಟ್ಬೇಕು ಸರ್ ಎಲ್ಲ ಮಣ್ಣು ಮಾಡೋದು ಅಂದ್ರೆ ಇರುವಂತ ಶಕ್ತಿಯನ್ನ ಇರ್ಕೊಂತ ಇಲ್ಲಾಂದ್ರೆ ಮ್ಯಾಗ ಬೆಳೆದಂಗೆಲ್ಲ ಬೆಳೆದ ಅದಕ್ಕೂ ಕೂಡ ಕೊಡ್ಬೇಕಾಗತ್ತೆ ಸರ್ ಶಕ್ತಿ ಆ ಚಿಗುರು ತೂಟಿಬಿಟ್ಟು ಸರ್ ಆ ಕಾಯಿಗಳಿಗೆ ಆ ಒಂದು ಶಕ್ತಿಯನ್ನು ಕೊಡ್ತಾರೆ ಸರ್ ಆ ಗಿಡ ಹಾಗಾಗಿ ಆ ಕ್ರಾಸ್ ಮುಗಿದ ತಕ್ಷಣ ಮ್ಯಾಗಿನ ಒಂದು ಚಿಗುರು ಏನಿರ್ತದೆ ಸರ್ ಅದನ್ನ ತೂಟ್ಬೇಕು ಅದನ್ನ ಕ್ರಾಸ್ ಮುಗಿದ ತಕ್ಷಣ ಮಾಡುವಂತ ಕೆಲಸ ಸರ್ ಅದು ಕ್ರಾಸ್ ಮುಗಿದ ತಕ್ಷಣ ಅದಕ್ಕೆ ಬರುವಂತ ರೋಗ ಅತಿ ಹೆಚ್ಚು ಕಾಡುವಂತ ರೋಗ ಸರ್ ಬೂದಿ ರೋಗ ಬರ್ತಾರೆ ಆ ಬೂದಿ ರೋಗಕ್ಕೆ ನಾವು ಕಾಪಾಡ್ಕೋಬೇಕಂದ್ರೆ ನೆಗೆಟಿವ್ ಅಂತ ಒಂದು ಎಣ್ಣೆ ಇದೆ ಸರ್ ಆ ಎಣ್ಣೆ ಸ್ಪ್ರೇ ಮಾಡ್ಬೇಕು ಸರ್ ಒಂದ್ ಎರಡು ಟೈಮ್ ಮಾಡಿದ್ರೆ ಅದು ಮತ್ತೆ ಯಾವ ರೋಗ ಬರುತ್ತೆ ಸರ್ ಮತ್ತಿನ್ನೊಂದ್ ಏನಂತಂದ್ರೆ ಸರ್ ಕೆಲವೊಂದಿಷ್ಟು ಬೇರೆ ಬೇರೆ ರೋಗ ಬರ್ತದೆ ಸರ್ ಅವನ್ನೆಲ್ಲ ನಾವು ಸರ್ ಪ್ರಿವೆನ್ಶನ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸರ್ ರೋಗ ಬರೋಕ್ಕಿಂತ ಮುಂಚಿತ ನಾವು ಜಾಗೃತ ಆಗ್ಬೇಕು ಸರ್ ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡಕ್ ಹೋದ್ರೆ ಯಾರು ರೋಗ ಇದನ್ನು ಕಂಟ್ರೋಲ್ ಆಗಲ್ಲ ಸರ್ ಹಾಗಾಗಿ ಮುಂಜಾಗೃತ ಕ್ರಮಗಳನ್ನು ನಾವು ಅನುಸರಿಸಬೇಕು ಸರ್. ಈಗ ನೀವು ಒಂದು 10 ಗುಂಟೆಯಲ್ಲಿ ಮೆಣಸಿನಕಾಯಿ ಬೀಜೋತ್ಪಾದನೆ ಕೆಲಸ ಮಾಡ್ತೀರಾ ಅಂತ ಇಟ್ಕೊಳ್ತೀವಿ ಈ 10 ಗುಂಟೆಯಲ್ಲಿ ಎಷ್ಟು ಇಳುವರಿ ತಗೊಳ್ತೀರಾ ನೀವು? ಅಲ್ಲ ಸರ್ ನಮ್ಮೂರಲ್ಲಿ ಅನೇಕ ಉದಾಹರಣೆಗಳಿವೆ ಸರ್ ಇವತ್ತು 70-80 kg ಬೀಜ ತೆಗೆದಂತ ಉದಾಹರಣೆಗಳು ನಮ್ಮ ಗ್ರಾಮದಲ್ಲಿವೆ ಸರ್ 50 kg ತೆಗೆದಂತ ಉದಾಹರಣೆಗಳು ಇವೆ ಸರ್ 30 kg ತೆಗೆದಂತ ಉದಾಹರಣೆಗಳು ಇವೆ ಸರ್ ಆದ್ರೆ ನಾವು ಏನ್ ಇರ್ತಲ್ಲ ಸರ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಯಾವ ಟೈಮ್ನಲ್ಲಿ ನಾವು ಏನದು ಕೊಡಬೇಕು ಯಾರ ರೋಗ ಬಂದತ್ತ ಯಾರ ರೋಗಕ್ಕೆ ನಾವು ಆ ರೋಗಕ್ಕೆ ಯಾವ ಔಷಧಿ ಹೊಡಿಬೇಕು ನಾನು ಅಂತವಂತ ಒಂದು ಕಾಮನ್ ಸೆನ್ಸ್ ರೈತರಿಗೆ ಇರಬೇಕು ಸರ್ ಇಲ್ಲಾಂದ್ರೆ ಗೊತ್ತಿಲ್ಲ ಅಂದ್ರೆ ಕೂಡ ಇನ್ನೊಬ್ಬರಿಂದ ಕೇಳಿ ತಿಳ್ಕೊಂಡು ಮಾಡುವಂತ ಕೆಲಸವನ್ನು ರೈತರು ಮಾಡ್ಬೇಕು ಅಂದ್ರೆ ಸರ್ ಬೇಜವಾಬ್ದಾರಿತನ ಮಾಡಿದ್ರೆ ಯಾವುದೇ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹಾಗಾಗಿ ನಾವು ಬಹಳ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಈ ಹೊಲದಾಗ ಇರ್ತೀವಿ ನಾವು ಮತ್ತೆ ನಾಳೆ ಇನ್ನೊಂದು ಯಾವ್ದೋ ಹೊರಗೋದೀವಿ ಇದರಿಂದ ಕೆಲಸವನ್ನು ಬಿಟ್ಟು ಅತಿ ಹೆಚ್ಚು ಅಂದ್ರೆ ಸರ್ ಬೆಳಿಗ್ಗೆ 1 ತಾಸು ಸಾಯಂಕಾಲ 2 ತಾಸು ದಿನ ಡೈಲಿ ಮೀಸಲಿಟ್ರೆ ಸಾಕು ಸರ್ ಅದಕ್ಕೆ ನಾವು ಮಕ್ಕಳನ್ನ ಆರೈಕೆ ಮಾಡದಂಗೆ ಇದು ಅದಕ್ಕಿಂತ ಹೆಚ್ಚು ಸರ್ ಅದು ಮಕ್ಕಳನ್ನ ಆರೈಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ನೋಡ್ಬೋದು ಇಲ್ಲೇ ಒಂದು ಗಿಡ ಮುರಿದ್ರೆ ಸರ್ ಅಷ್ಟು ಮನಸ್ಸಿಗೆ ನೋವು ಸರ್ ಅಷ್ಟು ನಾವು ಮಕ್ಕಳಿಗಿಂತ ಹೆಚ್ಚಾಗಿ ಅವನ್ನ ಪೋಷಣೆ ಮಾಡ್ತೇವೆ ಸರ್ ಗಿಡ. ಸರಿ, ಬೈ ಚಾನ್ಸ್ ಈಗ ನೀವು ಇಷ್ಟೆಲ್ಲ ಚಟುವಟಿಕೆಯಲ್ಲಿ ತೋಡ್ಕೊಂಡಿರ್ತೀರ, ಏನೋ ಮನೇಲಿ ಬೇರೆ ಬೇರೆ ಕೆಲಸಗಳು ಕಾರ್ಯಗಳು ಏನೋ ಬಂದ್ವು ಇಂಥವೆಲ್ಲ ಇದ್ದಾಗ ಇವಕ್ಕೆಲ್ಲ ಸಮಸ್ಯೆ ಆಗುತ್ತಲ್ವ? ಸಮಸ್ಯೆ ಅವಶ್ಯವಾಗಿ ಸರ್ ಆದ್ರೆ ಮನೆಗೆ 4 ಜನ ಇರ್ತೀವಿ ಸರ್ ಒಬ್ರು ಬೇರೆ ಕಡೆ ಹೋದ್ರೆ ಮತ್ತೊಬ್ರನ್ನ ಅದಕ್ಕೆ ನಾವು ಅರೇಂಜ್ಮೆಂಟ್ ಮಾಡಿ ಹೋಗ್ಬೇಕು ಸರ್ ಅದು ಅಂದ್ರೆ ನಾವು ಸರ್ ಯಾಮಾರ ಬಾಡ ಸರ್ ಇವತ್ತು ಏನು ಮಾಡ್ಬೇಕು ಆ ಕೆಲಸ ಅವತ್ತು ಮಾಡೇ ಸರ್ ಮುಂದಿನ ಒಂದು ಚಟುವಟಿಕೆ ಕೈಗೊಳ್ಬೇಕು ಅಂದಾಗ ಮಾತ್ರ ನಾವು ಹೆಚ್ಚಿನ ಒಂದು ಇಳುವರಿ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವ್ ಹೇಳಿದ್ರ ಪ್ರಕಾರ ಈ ಬೀಜೋತ್ಪಾದನೆಯಲ್ಲಿ ಇಳುವರಿ ತುಂಬಾ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಕೆಲವರಿಗೆ ಹೆಚ್ಚು ಬರ್ತದೆ, ಕೆಲವರಿಗೆ ಇದು ಬರ್ತದೆ, ಯಾರು ಹೆಚ್ಚು ಇದರಲ್ಲಿ ತಲ್ಲೀನತೆಯನ್ನ ಶ್ರಮ ಪಡ್ತಾರೆ ಸರ್ ಶ್ರಮ ಆಗ್ತಾರೋ ಮತ್ತು ಅಲ್ಲೇ ಅದ್ರ ಜೊತೆಗೆ ಇರ್ತಾರೋ ಅವ್ರು ಉತ್ತಮ ಫಸಲನ್ನು ತಗೊಳಕ್ ಸಾಧ್ಯತೆ ಇರ್ತದೆ. ಈಗ ಬೇರೆ ಬೆಳೆಗಳನ್ನ ಬೆಳೆಯುವ ಸಂದರ್ಭದಲ್ಲಿ ಮಾಡುವ ಒಂದು ಏನು ಬಿಟ್ಟು ಎಲ್ಲ ಹೋಗೋದು ಏನು ಮಾಡಬಹುದು ಸ್ವಲ್ಪ ವಿಶ್ರಾಂತಿ ಇದ್ರಲ್ಲಿ ಹಂಗಿಲ್ಲ ಸರ್ ನಿರಂತರವಾಗಿ ಅದ್ರ ಜೊತೆ ರೆಸ್ಟ್ಲೆಸ್ ಸರ್ ಅದು ಬೀಜ ತೆಗೆಯುವವರೆಗೆ ರೆಸ್ಟ್ಲೆಸ್ ಸರ್ ಇದು ವರ್ಕ್ ಒಂದು ದಿನ ಒಂದು 2 ತಾಸಾದ್ರೂ ಮಿಸ್ ಇಡಬೇಕು ಸರ್ ಇದಕ್ಕೆ ನಾವು ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ ಸರ್. ಈಗ ನೀವು ಇಷ್ಟೆಲ್ಲ ಎಜುಕೇಶನ್ ಪದವೀಧರರಿದ್ದೀರಿ, ಶಿಕ್ಷಕ ತರಬೇತಿಯನ್ನು ಸಹಿತ ಮಾಡಿದ್ದೀರಿ, ಈಗ ಇದು ನೀವು ಒಬ್ಬ ಯುವಕ ರೈತರು ಸಹಿತ ಹೌದು, ಈಗ ನಿಮ್ಮಂತ ಹೊಸ ತಲೆಮಾರಿನ ಹುಡುಗರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಅನ್ಸರ ಇವತ್ತು ಕೃಷಿ ಅನ್ನುವಂಥದ್ದು ಒಂದು ಈ ದೇಶಕ್ಕೆ ಒಂದು ಬೆನ್ನೆಲುಬು ಸರ್. ಈಗ ಹಲವಾರು ಉದ್ಯೋಗ ಗೌರ್ಮೆಂಟ್ ಜಾಬ್ ಸಿಗ್ಲಾರ್ದಾರು ಕೂಡ ನನಗೆ ಆ ಜಾಬ್ ಇಲ್ಲ ಈ ಜಾಬ್ ಇಲ್ಲ ಅಲ್ಲಿ ಇಲ್ಲಿ ತಮ್ಮ ಸಮಯವನ್ನು ಸ್ಪೆಂಡ್ ಮಾಡ್ಸರ ಜೀವನವನ್ನು ಹಾಳು ಮಾಡಿಕೊಂಡಂತ ಉದಾಹರಣೆಗಳು ಬಹಳ ಇವೆ ಸರ್. ಹೀಗಾಗಿ ನನ್ನ ಯುವಜನತೆಗೆ ನಾನು ಹೇಳಕ್ ಇಚ್ಛೆ ಪಡೋದು ಸರ್, ಕೃಷಿ ಅನ್ನುವಂಥದ್ದು ಅತ್ಯಂತ ಹುಮ್ಮಸ್ಸನ್ನು ನೀಡುವಂತ ಒಂದು ಹುದ್ದೆ ಸರ್. ಅದು ಕೇವಲ ನಾವು ಸರ್ಕಾರಿ ಕೆಲಸವನ್ನು ನಾವು ಹುದ್ದೆ ಅಂತ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಇವತ್ತು ಕೃಷಿಯನ್ನು ಕೂಡ ನಾವು ಒಂದು ಉದ್ಯೋಗವನ್ನಾಗಿ ಪರಿಣಮಿಸಿ ಇವತ್ತು ನಾವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಸುಮಾರು ಈಗ ಸಣ್ಣ ಪುಟ್ಟ ರೈತರು ಸಹಿತ ಈ ಬೀಜೋತ್ಪಾದನಾ ಚಟುವಟಿಕೆಯಲ್ಲಿ ತೊಡ್ಕೊಳ್ಬಹುದು. ಹೆಚ್ಚು ಭೂಮಿ ಬೇಕಾಗಿಲ್ಲ ಇದಕ್ಕೆ. ಹೌದಲ್ವಾ? ಕಡಿಮೆ ಭೂಮಿ ಇರೋರು ಸಹಿತ ಕಡಿಮೆ ನೀರಿದ್ರು ಸಹಿತ ಇದರಲ್ಲಿ ತೊಡ್ಕೊಳ್ಬಹುದು, ಮತ್ತೆ ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ ಸರ್. ಈಗ 2-3 ಇಂಚ್ ನೀರು ಅವಶ್ಯ ಇಲ್ಲ ಸರ್. ಅದಕ್ಕೆ 1 ಇಂಚ್ ನೀರು ಸಿಕ್ಕರೂ ಕೂಡ ಬದುಕಲಿಕ್ಕೆ ಒಳ್ಳೆಯ ಒಂದು ವೇದಿಕೆ ಅಂದ್ರೆ ಒಂದು ಸೀಡ್ಸ್ ಸರ್. ಕಡಿಮೆ ನೀರು ಅಥ್ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ರೈತರಿಗೆ ಸಲುವಾಗಿ ಯೋಜನೆಗಳಿವೆ ಸರ್. ಅವನು ರೈತರಿಗೆ ಒಂದು ಮಾರ್ಗದರ್ಶನದ ಕೊರತೆಯಿಂದ ಆ ಯೋಜನೆಗಳು ಇವತ್ತು ರೈತರಿಗೆ ಸಿಗ್ತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ಇವತ್ತು ಡ್ರಿಪ್ ಸರ್ 90% ಸಬ್ಸಿಡಿ ಇದೆ ಸರ್. ಇವತ್ತು 10% ಮಾತ್ರ ಕೊಟ್ಟಿವೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 90% ಸಬ್ಸಿಡಿ ಇರುವಂತಹ ಯೋಜನೆ ಈ ಒಂದು ಡ್ರಿಪ್ ಸರ್. ಡ್ರಿಪ್ ಇರಿಗೇಷನ್ ಇದೆ. ರೈತರು ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಇಂತಹ ಒಂದು ಡ್ರಿಪ್ ಇರಿಗೇಷನ್ ಮುಖಾಂತರ ಅತ್ಯಂತ ಹೆಚ್ಚು ಇಳುವರಿ ಪಡಲಿಕ್ಕೆ ಇದೊಂದು ಒಳ್ಳೆಯ ಒಂದು ಯೋಜನೆ ಅಂತ ನಾನು ಹೇಳಿಕೆ. ನೀವು ಕೃಷಿ ಇಲಾಖೆ ಆಗಿರ್ಬೋದು, ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ, ಯಾವ್ಯಾವ ಸೌಲಭ್ಯಗಳನ್ನ ಕೃಷಿಗಾಗಿ ಬಳಕೆ ಮಾಡ್ಕೊಂಡಿದ್ದೀರಿ? ಮಾಡ್ಕೊಂಡಿದ್ದೀವಿ ಸರ್. ಈ ಕೃಷಿ ಮಂಡ ಅಂತ ಬಳಕೆ ಮಾಡಿದ್ದೇವೆ ಸರ್. ಸ್ಪ್ರಿಂಕ್ಲರ್ ಆಗಿರ್ಬೋದು ಸರ್, ಈ ಡ್ರಿಪ್ ಇರ್ಬೋದು ಸರ್, ಮತ್ತೆ ಪಾಲಿಮೆಸ್ ಅಂತ ಇರ್ಬೋದು ಸರ್, ಇನ್ನು ಹಲವಾರು ಕೆಲವೊಂದಷ್ಟು ತೋಟಗಾರಿಕೆ ಇಲಾಖೆ ಸಸಿ ಇರ್ಬೋದು ಸರ್, ಅರಣ್ಯ ಇಲಾಖೆಯಿಂದ ಸಸಿ ನೀಡೋದಾಗಿರ್ಬೋದು ಸರ್, ಮತ್ತೆ ಇನ್ನು ಹೆಚ್ಚು ಹಲವಾರು ಯೋಜನೆಗಳನ್ನು ನಾನು ಒಟ್ಟಾರೆಯಾಗಿ ಬಳಸ್ಕೊಂಡಿದ್ದೀನಿ ಸರ್. ಇತ್ತೀಚೆಗೆ ಕೂಡ ನಾನು ಈರುಳ್ಳಿ ಘಟಕವನ್ನು ಮಾಡಬೇಕಂತ ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀನಿ ಸರ್. ಅದು ಕೂಡ ಸಮಯದಲ್ಲಿ ಬರುವಂತದ್ದಿದೆ. ಒಳ್ಳೇದು ಸುರೇಶ್ ಅವರೇ, ಬೀಜೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ರೈತರ ಜೇಬು ತುಂಬುತ್ತೆ, ಜೀವನವನ್ನು ಚೆನ್ನಾಗಿ ನಡೆಯುತ್ತೆ. ಆದರೆ ಬಹಳ ಮುಖ್ಯವಾದ ಅಂಶ ಏನು ಅಂದರೆ, ರೈತರು ಯಾವಾಗಲೂ ಈ ಚಟುವಟಿಕೆಯಲ್ಲಿನೇ ಪಾಲ್ಗೊಂಡಿರಬೇಕು. ಅದರಲ್ಲಿ ಎಳೆಯ ಮಕ್ಕಳನ್ನು ಸಾಕಿದಾಗ ಹೀಗೆ ಸಸಿಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಬೀಜ ಉತ್ಪಾದನೆಯಾಗಿ ಮಾರುಕಟ್ಟೆಗೆ ಹೋಗುವವರೆಗೂ ತುಂಬ ಚಾಕುಚಕ್ಕತೆಯನ್ನು ಮೆರಿಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ಒಂದು ಉತ್ತಮ ಇಳುವರಿಯನ್ನು ಪಡೆದು ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಅಂಶ ನಿಮ್ಮ ಮಾತುಗಳಲ್ಲಿ, ನಿಮ್ಮ ಅನುಭವದಲ್ಲಿ ಕೇಳಿಬಂತು. ನಮ್ಮ ಕೇಳುಗರಿಗೆ ಇದೊಂದು ಪ್ರೇರಣೆಯಾಗಿ ಕಡಿಮೆ ಭೂಮಿ ಇರ್ತಕ್ಕಂಥ ರೈತರು ಹೀಗೆ ಈ ಬೀಜೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಒಂದಿಷ್ಟು ದುಡ್ಡು ಮಾಡಲಿಕ್ಕೆ ಸಾಧ್ಯತೆ ಇದೆ, ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಸಹಿತ ನಿಮ್ಮ ಅನುಭವದಿಂದ ಗೊತ್ತಾಗ್ತದೆ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ ಕುರಿತು ಶ್ರೀ ಸುರೇಶ್ ಎಸ್ ಮ್ಯಾಗೇರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ರೈತರಿಗೆ ಸಲಹೆ. ತಿಂಗಳ ಅವರೇ, ಬೀನ್ಸ್ ದ್ವಿದಳ ಸಸ್ಯ ಕುಟುಂಬದ ಅತಿ ಮುಖ್ಯವಾದ ತರಕಾರಿ ಬೆಳೆ. ಇದೊಂದು ಅಲ್ಪಾವಧಿ ಬೆಳೆಯಾಗಿದ್ದು 60 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಈ ತರಕಾರಿ ಹೇರಳವಾಗಿ ಸಸಾರಜನಕ, ಕಬ್ಬಿಣ ಮತ್ತು ಸುಣ್ಣದ ಅಂಶವನ್ನು ಹೊಂದಿದೆ. ಈ ಬೆಳೆಯನ್ನು ಹೆಚ್ಚಾಗಿ ಅದರ ಎಳೆಯ ಕಾಯಿಗಳ ಸಲುವಾಗಿ ಬೆಳೀತಾರೆ. ಅದರ ಒಣಗಿದ ಕಾಳುಗಳನ್ನು ಸಹ ಅಡುಗೆ ಮಾಡೋದಕ್ಕೆ ಬಳಸಬಹುದು. ಈ ಬೆಳೆಯನ್ನು ಎಲ್ಲ ತರಹದ ಮಣ್ಣುಗಳಲ್ಲಿಯೂ ಬೆಳೆಯಬಹುದು, ಆದರೂ ನೀರು ನಿಲ್ಲುವಂಥ ಪ್ರದೇಶಗಳು ಇದಕ್ಕೆ ಅಷ್ಟು ಸೂಕ್ತವಲ್ಲ. ಈ ಬೆಳೆಯನ್ನು ಆಮ್ಲಯುಕ್ತ ಮಣ್ಣುಗಳಲ್ಲಿ ಕೂಡ ಬೆಳೆಯಬಹುದು. ಈ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಈ ಬೆಳೆಯಲ್ಲಿ ಗಿಡ್ಡ ಮತ್ತು ಹಬ್ಬುವ ತಳಿಗಳಿವೆ. ಗಿಡ್ಡ ತಳಿಗಳು ಅಂತಂದರೆ ಕಂಟೆಂಡರ್, ಇದು ಅಮೆರಿಕ ದೇಶದ ತಳಿ. ಅರ್ಕಾ ಕೋಮಲ್, ಇದಕ್ಕೆ S9 ಅಂತ ಹೇಳ್ತಾರೆ. ಇದು ಕೂಡ ಅತಿ ಹೆಚ್ಚು ಇಳುವರಿ ಕೊಡುವಂಥ ತಳಿ. ಇದರ ಕಾಯಿಗಳು ನೀಳವಾಗಿ ಹಸಿರಾಗಿದ್ದು ಉದ್ದವಾಗಿರ್ತವೆ. ಇದು ನೇರವಾಗಿ ಬೆಳೆಯುವಂಥ ತಳಿ. ಇನ್ನೊಂದು ತಳಿ ಅರ್ಕ ಸುವಿಧ, ಇದಕ್ಕೆ IIHR 909 ಅಂತ ಕೂಡ ಹೇಳ್ತಾರೆ. ಇದಲ್ಲದೆ ಹಬ್ಬುವ ತಳಿಗಳಲ್ಲಿ ಕೆಂಟುಕಿ ವಂಡರ್ ಪ್ರಮುಖವಾಗಿದೆ. ಇದು ಅತಿ ಹೆಚ್ಚು ಇಳುವರಿ ಕೊಡುವಂಥ ಅಮೆರಿಕ ದೇಶದ ತಳಿ. ಹೆಕ್ಟೇರ್ಗೆ ಗಿಡ್ಡ ತಳಿಗಳಾದರೆ ಸುಮಾರು 65-75 ಕಿಲೋಗ್ರಾಂನಷ್ಟು ಬೀಜ ಬೇಕು. ಹಬ್ಬುವ ತಳಿಯಾದರೆ 30-37.5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಹೆಕ್ಟೇರ್ಗೆ 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಒದಗಿಸಬೇಕು. ರಾಸಾಯನಿಕ ಗೊಬ್ಬರದಲ್ಲಿ 62.5 ಕಿಲೋಗ್ರಾಂನಷ್ಟು ಸಾರಜನಕ, 100 ಕಿಲೋಗ್ರಾಂ ರಂಜಕ ಹಾಗೂ 75 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸಬೇಕಾಗುತ್ತೆ. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿಕೊಂಡು ಹದ ಮಾಡಿ ಗಿಡ್ಡ ತಳಿಗಳಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಹಾಗೂ ಹಬ್ಬುವ ತಳಿಗಳಿಗೆ 60 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ಮಾಡ್ಕೋಬೇಕು. ನಂತರ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, 50%-ರಷ್ಟು ಸಾರಜನಕ, ಪೂರ್ಣ ಪ್ರಮಾಣದಲ್ಲಿ ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರಗಳನ್ನು ಹರಿಗಳಲ್ಲಿ ಹಾಕಬೇಕು. ಆನಂತರ ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರ ಇರುವ ಹಾಗೆ ಗಿಡ್ಡ ತಳಿಗಳ ಬೀಜಗಳನ್ನು ಬಿತ್ತಬೇಕು. 30 ಸೆಂಟಿಮೀಟರ್ ಅಂತರದಲ್ಲಿ ಹಬ್ಬುವ ತಳಿಗಳನ್ನು ಬಿತ್ತಬಹುದು. ಬಿತ್ತಿದ 2 ದಿನಗಳ ನಂತರ ತೆಳುವಾಗಿ ಭೂಮಿಗೆ ನೀರನ್ನು ಹಾಯಿಸಬೇಕು. ಬಿತ್ತಿದ 4 ವಾರಗಳ ನಂತರ ಇನ್ನುಳಿದ 50%-ರಷ್ಟು ಸಾರಜನಕಾಂಶವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಮಣ್ಣು ಮತ್ತು ಹವಾಗುಣ ನೋಡಿಕೊಂಡು 3-4 ದಿವಸಕ್ಕೊಮ್ಮೆ ನೀರನ್ನು ಒದಗಿಸ್ತಾ ಇರಬೇಕು. ಈ ಬೆಳೆ ಶುಷ್ಕ ವಾತಾವರಣವನ್ನು ಸಹಿಸಿಕೊಳ್ಳೋದಿಲ್ಲ, ಆದ್ದರಿಂದ ಹೂ ಮತ್ತು ಕಾಯಿ ಬಿಡುವಂಥ ಸಂದರ್ಭದಲ್ಲಿ ತಪ್ಪದೇ ನೀರನ್ನು ಒದಗಿಸಬೇಕು. ಬಿತ್ತನೆ ಮಾಡಿದ ಪ್ರದೇಶದಲ್ಲಿ ಕಳೆ ಇಲ್ಲದಂತೆ ನೋಡಿಕೊಳ್ಳೋದು ಕೂಡ ಬಹಳ ಮುಖ್ಯ. ಗಿಡ್ಡ ತಳಿಗಳಿಂದ 3-4 ಬಾರಿ ಕಾಯಿಗಳನ್ನು ಕೊಯ್ಲು ಮಾಡಬಹುದು. ಪ್ರತಿ ಹೆಕ್ಟೇರ್ನಿಂದ ಸುಮಾರು 6,250 ಕಿಲೋಗ್ರಾಂನಷ್ಟು ಹಸಿರು ಕಾಯಿಗಳನ್ನು ಪಡಿಬಹುದು. ಹಬ್ಬುವ ತಳಿಗಳಾದರೆ ಗಿಡ್ಡ ತಳಿಗಿಂತ ಹೆಚ್ಚು ಬಾರಿ ಕೊಯ್ಲು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಪ್ರತಿ ಹೆಕ್ಟೇರ್ಗೆ 10,000 ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ದೀರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ನು ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.